ಮಾನವ ಸಮೂಹವು ಮಾನಸಿಕವಾಗಿ ಔನ್ನತ್ಯವನ್ನು ಪಡೆಯಬೇಕಾದರೆ ದೇವರು ಮತ್ತು ಧರ್ಮದ ವಿಚಾರಗಳು ಅವಶ್ಯ ಬೇಕು. ಇವು ಮನೋವಿಕಾಸಕ್ಕೆ ಬೇಕಾದ ಶಕ್ತಿವರ್ಧಕ ಮಾತ್ರೆಗಳು. ಜಗತ್ತಿನ ಎಲ್ಲ ಸಂಕಷ್ಟಗಳ ಮೂಲ ಮನುಷ್ಯನ ಮಾನಸಿಕ ಕಾಯಿಲೆ. ಹೀಗೆಂದವರು ನಮ್ಮ ಕೊಡಗಿನ ವೀರಪುತ್ರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ. ಈಗ ಸಮಯ 6:51. ಕಾರ್ಯಕ್ರಮ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನು ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕಾಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ದರೆ ಜನ ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವ? ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ. ಆಲಿಸ್ಕೊಳ್ಳಿ, ಆಮೇಲೆ ಹೇಗೆ ನಿಮಗೆ ಭಾವನೆಗಳು ಬರ್ತವೆ ಗಮನಿಸಿಕೊಳ್ಳಿ. ಈ ಗೀತೆಯನ್ನು ಸೊಗಸಾಗಿ ಹಾಡಿದರೆ BA ಗಣೇಶ್ ಮತ್ತು ಸಂಗಡಿಗರು. ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ. ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ ದೈವ. ನಿತ್ಯ ಹಸುರಿನ ಕಾಯಕ ಕೃಷಿ, ನಿತ್ಯ ಹಸುರಿನ ಕಾಯಕ ಕೃಷಿ. ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ. ನಿತ್ಯ ಹಸುರಿನ ಕಾಯಕ ಕೃಷಿ, ನಿತ್ಯ ಹಸುರಿನ ಕಾಯಕ ಕೃಷಿ. ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ. ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ. ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ. ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ ದೈವ. ಭೂಮಿ ಪುತ್ರರೇ ನೀವೇ ಧೀರರು, ನಿತ್ಯ ಕಾಯಕದ ವೀರರು, ನಿತ್ಯ ಕಾಯಕದ ವೀರರು. ಭೂಮಿ ಪುತ್ರರೇ ನೀವೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು. ನಿತ್ಯ ಕಾಯಕದ ವೀರರು, ನಿತ್ಯ ಕಾಯಕದ ವೀರರು. ನೀವೇ ಆರೋಗ್ಯವಂತರು, ನೀವೇ ಆರೋಗ್ಯವಂತರು. ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು. ಭೂಮಾತೆಯ ಕಷ್ಟವಂತ, ಭೂಮಾತೆಯ ಕಷ್ಟವಂತ. ಬೇಸಾಯಗಾರ ಭಾಗ್ಯದಾತ, ಬೇಸಾಯಗಾರ ಭಾಗ್ಯದಾತ. ಭೂಮಾತೆಯ ಕಷ್ಟವಂತ, ಬೇಸಾಯವ ಬಿಡಬೇಡಿ ಬೇಸಾಯವ. ರೈತ ಬಾಂಧವರೇ, ಕೇಳುಗರೆ, ದುಶ್ಚಟಗಳು ದುರಭ್ಯಾಸಗಳು ಒಳ್ಳೆಯವಲ್ಲ ಅಂತ ಅಂದ್ಕೊಂಡು ಗುಣವಂತರು ಆ ಅಭ್ಯಾಸಗಳನ್ನು ಅಂಟಿಸ್ಕೊಳ್ಳದೇ ಇರೋರು ಅಥವಾ ಆ ಅಭ್ಯಾಸಗಳನ್ನು ಅಂಟಿಸ್ಕೊಂಡು ತೊಂದರೆಗೆ ಒಳಗಾಗಿರೋರು ಅನುಭವ ಪಡೆದಿರೋರು ಹೇಳೋದಿದೆ. ಎಷ್ಟೋ ಜನ ಬಹುಬೇಗ ಆ ಅಭ್ಯಾಸಗಳನ್ನು ಬಿಟ್ಬಿಡ್ತಾರೆ, ಆದರೆ ಎಷ್ಟೋ ಜನ ತಾವು ಅಂತ್ಯ ಆಗುವ ತನಕ ಅವುಗಳನ್ನು ಇಟ್ಕೊಂಡೇ ಜೀವನ ಮಾಡೋದಿದೆ. ನಾ ಸತ್ತರೂ ಇದನ್ನು ಬಿಡ್ಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳೋದಿದೆ. ಅದಕ್ಕೆ ಕೆಲವೊಬ್ಬರು ಸುಮ್ಮನಾಗ್ಬಿಡ್ತಾರೆ ಮನೆಯಲ್ಲಿ. ಎಷ್ಟು ಹೇಳಿದ್ರೂ ನಮ್ಮ ಅಪ್ಪ ಅಥವಾ ನಮ್ಮ ಹಿರಿಯರು ಬದಲಾವಣೆ ಆಗಲಿಲ್ಲ ಅಂತ ಅಂದ್ಕೊಂಡು ಮಕ್ಕಳು ಅಥವಾ ಮೊಮ್ಮಕ್ಕಳು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದಿದೆ. ರೈತ ಬಾಂಧವರೇ, ಕೇಳುಗರೆ, ನಾವು ಸೇವನೆ ಮಾಡುವ ಬೀಡಿ, ಸಿಗರೇಟು, ಹಾಕುವ ಗುಟ್ಕಾ ಇಲ್ಲವೇ ಮದ್ಯ ಯಾವುದೋ ರೀತಿಯದು ಇವತ್ತು ಹೇರಳವಾಗಿ ಸಿಗುತ್ತೆ, ಸುಲಭವಾಗಿಯೂ ಲಭ್ಯ ಆಗ್ತದೆ. ಇವುಗಳನ್ನು ನೀವು ದಿನನಿತ್ಯ ಬಳಕೆ ಮಾಡ್ತಾ ಹೋದಂತೆ ತಿಂಗಳಿಗೆ, ವರ್ಷಕ್ಕೆ, 10 ವರ್ಷಕ್ಕೆ ಎಷ್ಟು ಹಣ ಪೋಲಾದಂತಾಯಿತು, ಹಾಗೆ ಅವುಗಳ ಸೇವನೆಯಿಂದ ಏನು ಅನುಕೂಲ ಆಯಿತು ಯೋಚನೆ ಮಾಡಿ. ಎಷ್ಟೊಂದು ದುಡ್ಡು ಹಾಳಾಯ್ತಲ್ವಾ, ಹಾಗೆ ನಿಮ್ಮ ನೆಮ್ಮದಿ ಸಂತೋಷವೂ ಸಹ ಆಚೆ ಹೊರಟು ಹೋಯಿತು. ಆರೋಗ್ಯದ ತೊಂದರೆಗಳನ್ನು ನರಳಾಡಿರೋದನ್ನು ನಾವು ನೋಡ್ತಾ ಇರ್ತೀವಿ. ಇವತ್ತು ಹಳ್ಳಿಗಳಲ್ಲಿ ಅನೇಕ ಜನ ಬೀಡಿ ಸಿಗರೆಟ್ಗಳನ್ನು ಸೇರ್ತಾರೆ, ಮದ್ಯವನ್ನು ಹಾಕೋದಿದೆ, ಹಾಗೆ ಬೇರೆ ಬೇರೆ ದುಶ್ಚಟಗಳನ್ನು ಅಂಟಿಸ್ಕೊಂಡು ಹಾಳಾಗ್ತಿದ್ದಾರೆ. ಹಿಂದೆಲ್ಲ ದುಡಿಮೆ ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಮನೆತನಗಳನ್ನು ನಮ್ಮ ಅನೇಕ ಜನ ಹಳ್ಳಿಗರು ಬೆಳೆಸಿದರು. ಇವತ್ತು ಈ ದುರಭ್ಯಾಸಗಳು, ದುಶ್ಚಟಗಳು, ದುಂದುವೆಚ್ಚಗಳು, ಹಾಗೆ ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡದೇ ಇರೋದು, ಇವುಗಳಿಂದ ನಮ್ಮ ಸಂಪತ್ತು, ನಮ್ಮ ಕೆಲಸ ಎಷ್ಟು ಹಾಳಾಗಿ ಹೋಗುತ್ತಂದರೆ ಹೇಳ್ತಿರೋದು. ಕೇಳುಗರೆ, ಧೂಮಪಾನದ ಬಗ್ಗೆ ಈಗ ಒಂದು ಹಾಡು. ಇದನ್ನು ಕೇಳಿ ಧೂಮಪಾನ ಮಾಡೋರು ಕೈ ಬಿಟ್ಬಿಟ್ರೆ ನಾವು ಸಂತೋಷ ಪಡ್ತೀವಿ. ಈ ಗೀತೆಗೆ ಸ್ವರವನ್ನು ನೀಡಿದವರು ಕಡ್ಲೇರ ತುಳಸಿ ಮೋಹನ್ ಮತ್ತು ಸಂಗಡಿಗರು. ಹಾವು ಅಂದರೆ ಸಾವು ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ತುಂಬ ಹೆದರಿಬಿಡ್ತಾರೆ. ಸಣ್ಣ ಹಾವನ್ನು ಕಂಡರೂ, ದೊಡ್ಡ ಹಾವನ್ನು ಕಂಡರೂ ಎಷ್ಟೋ ಜನ ನಡಿಗ್ಬಿಡ್ತಾರೆ. ಸಹಜವಾಗಿ ಹಾವು ಅಂದರೆ ವಿಷದಿಂದ ಕೂಡಿದ್ದು, ನಮ್ಮನ್ನು ಸಾಯಿಸುತ್ತಂತ ಅಂದ್ಕೊಂಡು ಯೋಚನೆ ಮಾಡೋದಿದೆ. ಹಾಗೆ ಹಾವುಗಳು ನೆನ್ಪಿಟ್ಕೊಂಡು ದ್ವೇಷವನ್ನು ಸಾಧಿಸ್ತವೆ, ಕೊಟ್ಟ ತೊಂದರೆಗೆ ತಕ್ಕ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅಂತ ಅಂದ್ಕೊಂಡು ಹೆದರೋದಿದೆ, ಹರಕೆಯನ್ನು ಹೊತ್ಕೊಳ್ಳೋದಿದೆ. ಈ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ನಾವು ಹಾವುಗಳ ಬಗ್ಗೆ ಎಷ್ಟು ಸತ್ಯಾಂಶಗಳನ್ನು ತಿಳ್ಕೊಂಡಿದ್ದೀವಿ, ಹಾವುಗಳ ಒಳಿತೆಗೂ ಹೇಗೆ ಗಮನಹರಿಸಿದ್ವಿ ಅಂತ ನೋಡೋದಾದರೆ ಏನೇನು ಕುಸಾಲದು. ಹಾವುಗಳಲ್ಲಿ ತುಂಬ ಬಗೆಯವಿದ್ದಾವೆ. ಎಷ್ಟೋ ಹಾವುಗಳು ಎಷ್ಟೋ ಜನರ ಕಣ್ಣಿಗೆ ಕಂಡೇ ಇಲ್ಲ. ಬಣ್ಣ ಬಣ್ಣದ ವಿಚಿತ್ರ ರೀತಿಯ ಹಾವುಗಳನ್ನು ಕೆಲವೇ ಕೆಲವು ಜನ ನೋಡಿದ್ದಾರೆ. ಹಾವುಗಳ ಸಂರಕ್ಷಣೆಯಲ್ಲಿ ಕೆಲವೇ ಕೆಲವು ಜನ ಉರಗ ತಜ್ಞರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾವುಗಳನ್ನು ಸಾಯಿಸದಲ್ಲೇ ಅವುಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡುವ ಜನರನ್ನು ನಾವು ಕಾಣಬಹುದು. ಹಾವುಗಳು ಪರಿಸರದಲ್ಲಿ ಯಾಕಿದವಂತ ಯೋಚನೆ ಮಾಡಿದರೆ ಇಲಿಗಳನ್ನು, ಕೀಟಗಳನ್ನು, ಕಪ್ಪೆಗಳನ್ನು ಮತ್ತಿತರ ಜೀವಿಗಳನ್ನು ಹಾವುಗಳು ತಿಂತವೆ. ಇಲಿಗಳು ಅಪಾಯಕಾರಿ ಅನ್ಬಹುದು, ಆದರೆ ಕಪ್ಪೆಗಳು ಉಪಕಾರಿನೇ ಕೃಷಿಯಲ್ಲಿ. ಆದರೂ ಒಂದು ಉಪಕಾರಿ ಜೀವಿಯನ್ನು ಮತ್ತೊಂದು ಉಪಕಾರಿ ಭಕ್ಷಿಸುವ ವ್ಯವಸ್ಥೆ ನಮ್ಮಲ್ಲಿದೆ ನೋಡಿ ಅಲ್ವಾ. ಹಾವಿನ ಬಗ್ಗೆ ಈಗ ಸೊಗಸಾದ ಹಾಡು ನಿಮಗಾಗಿ. ಬಿ ಎ ಗಣೇಶ್ ಅವರು ಇತರರೊಂದಿಗೆ ಈ ಗೀತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ನಾಗರ ಪಂಚಮಿಗೆ ನಮಿಸ್ತೀವಿ ನಾವು, ನಾಗರ ಪಂಚಮಿಗೆ ನಮಿಸ್ತೀವಿ ನಾವು. ನೆನಪಿಗೆ ಬರುತ್ತೆ ಹಾವು ಹಾವು, ನೆನಪಿಗೆ ಬರುತ್ತೆ ಹಾವು ಹಾವು. ನಾಗರ ಕಲ್ಲಿನ ಉತ್ತಕ್ಕೆ ಹಾಕ್ತೀವಿ ಹಾಲು, ನಾಗರ ಕಲ್ಲಿನ ಉತ್ತಕ್ಕೆ ಹಾಕ್ತೀವಿ ಹಾಲು. ಗೌರವ ತೋರಿಸ್ತೀವಿ ನಾವು, ಭಕ್ತಿ ಗೌರವ ತೋರಿಸ್ತೀವಿ ನಾವು. ಹಲವು ಪ್ರಭೇದಗಳು, ಹಾವುಗಳಲ್ಲಿ ಹಲವು ಪ್ರಭೇದಗಳು. ಹಾವುಗಳಿಗೆ ಬೇಕು ಕ್ರಿಮಿಕೀಟಗಳು, ಹಾವುಗಳಿಗೆ ಬೇಕು ಕ್ರಿಮಿಕೀಟಗಳು. ಇಲಿಗಳಿಗೆ ಹಾವುಗಳು ವೈರಿಗಳು, ಇಲಿಗಳಿಗೆ ವೈರಿಗಳು. ಪರಿಸರ ಸಮ ಜೀವಿಗಳು, ಪರಿಸರ ಸಮತೋಲನದ ಜೀವಿಗಳು, ಪರಿಸರ ಸಮತೋಲನದ ಜೀವಿಗಳು, ಪರಿಸರ ಸಮತೋಲನದ ಜೀವಿಗಳು. ನಾಗರ ಪಂಚಮಿಗೆ ನಮಿಸ್ತೀವಿ ನಾವು, ನಾಗರ ಪಂಚಮಿಗೆ ನಮಿಸ್ತೀವಿ ನಾವು. ಹಾವುಗಳಿಗೆ ಹೆದರಬೇಡಿ, ಹಾವುಗಳಿಗೆ ಹೆದರಬೇಡಿ. ಕಂಡವುಗಳನ್ನೆಲ್ಲ ಹೊಡೆಯಬೇಡಿ, ಕಂಡವುಗಳನ್ನೆಲ್ಲ ಹೊಡೆಯಬೇಡಿ. ಹಾವುಗಳಲ್ಲಿ ಒಳ್ಳೆಯವು ಇವೆ, ಹಾವುಗಳಲ್ಲಿ ಒಳ್ಳೆಯವು ಇವೆ ಎಂಬುದನ್ನು ಮರೆಯಬೇಡಿ, ಎಂಬುದನ್ನು ಮರೆಯಬೇಡಿ. ಇಲಿ ಕಪ್ಪೆ ಕೀಟಗಳನ್ನು ಅವು ತಿನ್ನು, ನಮಿಸ್ತೀವಿ ನಾವು, ನಾಗರ ಪಂಚಮಿಗೆ ಗೆದ್ದಲಿರುವ ಹುತ್ತದಲ್ಲಿ ಹಾವುಗಳಿರಲ್ಲ, ಗೆದ್ದಲಿರುವ ಹುತ್ತದಲ್ಲಿ ಹಾವುಗಳಿರಲ್ಲ, ಎಲ್ಲ ಹಾವುಗಳು ವಿಷಕಾರಿಯಲ್ಲ. ಹೆದರಿಕೆ ಇದೆಯಲ್ಲ, ಹಾವುಗಳಿಗೂ ಹೆದರಿಕೆ ಇದೆಯಲ್ಲ, ಪರಿಸರ ಉಳಿವಿಗೆ ಇವೆ ಬೇಕಲ್ಲ, ಪರಿಸರ ಉಳಿವಿಗೆ ಇವೆ ಬೇಕಲ್ಲ, ಪರಿಸರ ಉಳಿವಿಗೆ ಇವೆ ಬೇಕಲ್ಲ, ಪರಿಸರ ಉಳಿವಿಗೆ ಇವೆ ಬೇಕಲ್ಲ. ನಾಗರ ಪಂಚಮಿಗೆ ನಮಿಸ್ತೀವಿ ನಾವು, ನಾಗರ ಪಂಚಮಿಗೆ ನಮಿಸ್ತೀವಿ ನಾವು, ನೆನಪಿಗೆ ಬರುತ್ತೆ ಹಾವು ಹಾವು. ರೈತ ಬಂಧುಗಳೇ, ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಕೆಲವಾರು ಜನ ಮನೆಯ ಆಸುಪಾಸಿನಲ್ಲಿ ಟಾರ್ಚ್ ಜಿಂಜರ್ ಈ ಒಂದು ಅಲಂಕಾರಿಕ ಹೂವಿನ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ. ವಿಭಿನ್ನ ಬಣ್ಣಗಳಲ್ಲಿ ಕಾಣಸಿಗುವ ಟಾರ್ಚ್ ಜಿಂಜರು ನೋಡಲಿಕ್ಕೆ ಸುಂದರವಾಗಿರುತ್ತೆ. ಗಿಡಗಳು ಆಳೆತ್ತರದವರೆಗೆ ಬೆಳೀತವೆ, ಪುಷ್ಪಗಳು ದೀಪಸ್ತಂಭದಂತೆ ಕಾಣ್ತವೆ. ಕೆಂಪು, ಗುಲಾಬಿ, ಬಿಳಿ, ಹಳದಿ ಈ ರೀತಿಯ ಬಣ್ಣಗಳಲ್ಲಿ ಹೂಗಳು ಮೂಡ್ತಾ ಇರ್ತವೆ. ಅಂದರೆ ಒಂದೇ ಜಾತಿಯ ಗಿಡದಲ್ಲಿ ಈ ಎಲ್ಲ ಬಣ್ಣಗಳ ಹೂಗಳು ಕಾಣೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ಬಣ್ಣದ ಪುಷ್ಪಗಳು ಮೂಡ್ತಾ ಇರ್ತವೆ. ಟಾರ್ಚ್ ಜಿಂಜರನ್ನು ಎಷ್ಟೋ ಜನ ನಿತ್ಯದ ಬಳಕೆಗೆ ಉಪಯೋಗಿಸ್ಕೊಂಡಿರೋದನ್ನು ಕಂಡಿಲ್ಲ. ಇದು ಅಲಂಕಾರಿಕ ಗಿಡವಾಗಿಯೇ ಪೋಷಣೆ ಆಗುತ್ತೆ. ದಾಖಲೆಗಳನ್ನು ವಿವರಗಳನ್ನು ಹುಡುಕ್ತಾ ಹೋದರೆ ಟಾರ್ಚ್ ಜಿಂಜರ್ ಇದು ಜಿಂಜಬರೇಸೆ ಕುಟುಂಬಕ್ಕೆ ಸೇರಿರುವ ಅಲಂಕಾರಿಕ ಗಿಡ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ತಳಿ ಇದೆಯಲ್ಲ, ಆ ಎತ್ತರಕ್ಕೆ ಬೆಳೆಯುವ ಟಾರ್ಚ್ ಜಿಂಜರು ಸ್ವಲ್ಪ ನೀರನ್ನು ಕೇಳುತ್ತೆ, ಕಾಳಜಿಯನ್ನು ಕೊಟ್ಟರು ಒಳ್ಳೆಯದೆ. ಇದರ ಹೂಗಳನ್ನು, ಎಲೆಗಳನ್ನು, ಬೀಜಗಳನ್ನು ಅಡುಗೆಗೆ ಹಾಕ್ಕೊಂಡು ಸುವಾಸನೆ ಬರೆಸಲಿಕ್ಕೆ ಉಪಯೋಗಿಸ್ಕೊಳ್ಳೋದಿದೆ ಅಂತ ಅಂದ್ಕೊಂಡು ಉಲ್ಲೇಖ ಇದೆ. ಸಂಬಾರ ಬೆಳೆಗಳ ಗುಂಪಿಗೆ ಸೇರಿರುವ ಟಾರ್ಚ್ ಜಿಂಜರನ್ನು ಬೆಳೆದಿರರು ಉಪಯೋಗಿಸ್ಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸ್ಬೋದು. ಬಹುವಾರ್ಷಿಕ ಸ್ವಭಾವದ ಟಾರ್ಚ್ ಜಿಂಜರು ಎತ್ತರವಾಗಿ ಬೆಳೆದು ನೆರಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ವಿಪರೀತವಾಗಿ ಬೆಳೆದರೆ ಅಕ್ಕಪಕ್ಕದಲ್ಲಿರುವ ಗಿಡಗಳು ಮಂಕಾಗ್ತವೆ, ಅಷ್ಟು ಚೆನ್ನಾಗಿ ಹರಡಿಕೊಂಡು ವೃದ್ಧಿ ಆಗ್ತಾ ಹೋಗ್ತದೆ. ಗಿಡಗಳು ದೊಡ್ಡವು, ಹೂಗಳು ದೊಡ್ಡವು, ಹಾಗೆ ಹೂವಿನಿಂದ ಮೂಡಿದ ಕಾಯಿಗಳು ದೊಡ್ಡ ದೊಡ್ಡದಾಗಿ ಕಾಣಿಸಿಕ್ತವೆ. ಕಾಯಿಯ ಒಳಗಡೆ ಬೀಜಗಳು ಇರ್ತವೆ. ಅನಾನಸ್ ಹಣ್ಣು ಇದೆಯಲ್ಲ, ಆ ಗಾತ್ರದಲ್ಲಿ ಇದರ ಹಸಿರು ಕಾಯಿಗಳು ನಂತರ ಒಣಗಿದಂತೆ ಅನಾನಸ್ ಬಣ್ಣಕ್ಕೂ ಅಥವಾ ಹಳದಿ ಬಣ್ಣಕ್ಕೂ ತಿರುಗ್ತವೆ. ಕಂದುಗಳಿಂದ ಈ ಟಾರ್ಚ್ ಜಿಂಜರ್ನ ಗಿಡಗಳನ್ನು ವೃದ್ಧಿ ಮಾಡಿಕೊಳ್ಬೋದು, ಹೆಚ್ಚಿಗೆ ಮಾಡಿ ಬೆಳೆಸ್ಕೊಳ್ಬೋದು, ಇತರರಿಗೆ ಕೊಡಬಹುದು. ಇದುವರೆಗೆ ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಮೊಣ್ಣಂಗಿರಿಯ MS ರಾಮರಾವ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಮಾನವ ಸಮೂಹವು ಮಾನಸಿಕವಾಗಿ ಔನ್ನತ್ಯವನ್ನು ಪಡೆಯಬೇಕಾದರೆ ದೇವರು ಮತ್ತು ಧರ್ಮದ ವಿಚಾರಗಳು ಅವಶ್ಯ ಬೇಕು. ಇವು ಮನೋವಿಕಾಸಕ್ಕೆ ಬೇಕಾದ ಶಕ್ತಿವರ್ಧಕ ಮಾತ್ರೆಗಳು. ಜಗತ್ತಿನ ಎಲ್ಲ ಸಂಕಷ್ಟಗಳ ಮೂಲ ಮನುಷ್ಯನ ಮಾನಸಿಕ ಕಾಯಿಲೆ. ಹೀಗೆಂದವರು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚುಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜಂಪೆ ಮುಖ್ಯಾಂಶಗ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ 124ನೇ ಜನ್ಮ ದಿನಾಚರಣೆ. ಬುಡಕಟ್ಟು ಸಮಾಜಗಳ ಭಾಷೆ ಅಭಿವೃದ್ಧಿಗೆ ಅಕಾಡೆಮಿ ಅಗತ್ಯ, KG ಬೋಪಯ್ಯ. ಜಂಪೆನ ವಿವರ. ಸ್ವಾತಂತ್ರ್ಯ ಭಾರತದ ಸುರುಣ ಸೇನಾ ಮಹಾದಂಡನಾಯಕರಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ 124ನೇ ಜನ್ಮ ದಿನಾಚರಣೆನ ಜಿಲ್ಲಾಡಳಿತ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಆಚರಿಸಿದೋ. ಮಡಿಕೇರಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ವೃತ್ತಲಿರುವ ಕಾರ್ಯಪ್ಪ ಅವರ ಪ್ರತಿಮೆಗೆ ಶಾಸಕರಾದ MP ಅಪ್ಪಚ್ಚುರಂಜನ್, KG ಬೋಪಯ್ಯ, ಜಿಲ್ಲಾಧಿಕಾರಿ ಡಾ BC ಸತೀಶ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ MA ಅಯ್ಯಪ್ಪ, ಕೂಡಿಗೆ ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಜಿ ಕಣ್ಣನ್ ಸೇರಿದಂತೆ ಮುಖ್ಯಪಟ್ಟವು ಪುಷ್ಪಗುಚ್ಛನ ಇಟ್ಟು ಗೌರವ ನಮನ ಸಲ್ಲಿಸಿದೋ. ಇದೇ ಸಮಯದಲ್ಲಿ ಮಾತನಾಡಿದ ಶಾಸಕರಾದ MP ಅಪ್ಪಚ್ಚುರಂಜನ್ ಅವು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವು ತಮ್ಮ ಬದುಕಿನ ಉದ್ದಕ್ಕೂ ಶಿಸ್ತು, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆಗೆ ಶುರುವಿನ ಆದ್ಯತೆ ಕೊಟ್ಟು ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಮೈಗೂಡಿಸಿಕೊಂಡಿದ್ದೋ. ಅವರ ಆದರ್ಶ, ಬದುಕು ಮತ್ತು ಚಿಂತನೆಗಳನ್ನ ಪ್ರತಿಯೊಬ್ಬರೂ ಪಾಲಿಸೋಕೂತ ಹೇಳ್ದು. ಜಿಲ್ಲೆನ ಬುಡಕಟ್ಟು ಭಾಷೆನ ಉಳಿಸಿ ಬೆಳೆಸುವಂಗೆ ಮತ್ತೊಂದು ಅಕಾಡೆಮಿ ಅತ್ಯಗತ್ಯ. ಆ ನಿಟ್ಟಿನಲ್ಲಿ ಪ್ರಯತ್ನಗ ಮುಂದುವರಿಕುತ್ತ ಶಾಸಕರಾದ KG ಬೋಪಯ್ಯ ಅವು ಹೇಳ್ದು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿಲಿ ಇಂದು ನಡೆದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡ್ದು. ಕೊಡಗು ಜಿಲ್ಲೆಯಲ್ಲಿ ಮೂಲ ಸಂಸ್ಕೃತಿ ಉಳಿಸುವಲ್ಲಿ ಬುಡಕಟ್ಟು ಸಮುದಾಯಗಳ ಭಾಷೆ ಅಭಿವೃದ್ಧಿಗೆ ಮುಂದಾಕು. ಆ ನಿಟ್ಟಿನಲ್ಲಿ ಜಿಲ್ಲೆನ ಯರವ, ಕುಡಿಯ, ಕಾಡುಕುರುಬ, ಜೇನುಕುರುಬ, ಬೆಟ್ಟಕುರುಬ, ಸೋಲಿಗ ಹಿಂಗೆ ಬುಡಕಟ್ಟು ಸಮುದಾಯಗ ತಮ್ಮದೇ ಆದ ಭಾಷೆ ಮಾತನಾಡುತ್ತಿದ್ದು ಕನ್ನಡ ಭಾಷೆ ಉಪಭಾಷೆಗಳಾಗಿದ್ದು ಇದರನ್ನ ಉಳಿಸಿ ಬೆಳೆಸಕುತ್ತ ಅವು ಹೇಳ್ದು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ TP ರಮೇಶ್ ಅವು ಮಾತಾಡಿ, ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಷೆಗೆ ಇದ್ದು ಕೊಡಗಿನ ಬುಡಕಟ್ಟು ಸಂಸ್ಕೃತಿ ಉಳಿಸಕ್ಕೆ ಶ್ರಮಿಸೋಕುತ್ತ ಹೇಳ್ದು. ಯುವಜನರು ಸಾಹಿತ್ಯ ಅಭಿರುಚಿ ಬೆಳೆಸಿಕೊಳ್ಳಕು ಪೂರ್ವಿಕರಿಂದ ಉಳಿಸಿಕೊಂಡು ಬಂದಿರುವ ಭಾಷೆನ ಮುಂದುವರೆಸಕುತ್ತ ಅವು ಹೇಳ್ದು. ಕೊಡಗು ಜಿಲ್ಲೆನ ಯರವ, ಕುಡಿಯ ಬುಡಕಟ್ಟು ಸಮುದಾಯಗಳ ವಿಶೇಷ ಭಾಷೆಗಳ ನಡುವ ಸಮಾಜಗಳನ್ನ ಗುರುತಿಸಕು ಅಂತಹ ಬುಡಕಟ್ಟು ಭಾಷೆಗೆ ಆದ್ಯತೆ ಕೊಡಗುತ್ತಾ ತಾಲೂಕು ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಡಾ ವಿಜಯ ಪುಣಚ ಅವು ಹೇಳ್ದು. ಬುಡಕಟ್ಟು ಭಾಷಿಕರನ್ನ ಉಳಿಸಿ ಬೆಳೆಸಿದಲ್ಲಿ ಜಿಲ್ಲೆನ ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ. ಬುಡಕಟ್ಟು ಸಮುದಾಯಗಳ ಭಾಷೆ ಮತ್ತು ಭಾಷೆಯಿಂದ ಅಭಿವ್ಯಕ್ತ ಆಗುವ ಸಂಸ್ಕೃತಿನ ಗೌರವಿಸುವುದು ಪ್ರತಿಯೊಬ್ಬ ಜವಾಬ್ದಾರಿ ಆಗುಟ್ಟು ಆ ನಿಟ್ಟಿನಲ್ಲಿ ಕಾಡು ಮಕ್ಕಳ ಕೂಗು ಕೊಡಗು ಬುಡಕಟ್ಟು ಸಮಾಜದವರ ಕಥನಗಳು ತೇಳುವ ಕೃತಿಲಿ ಇಲ್ಲಿನ ಸಣ್ಣ ಸಣ್ಣ ಭಾಷೆಗಳ ಸಂರಕ್ಷಣೆ ಬಗ್ಗೆ ಪುಸ್ತಕ ಹೊರತರುವ ಮೂಲಕ ಶ್ರಮಿಸಿಕೊಳ್ಳುತ್ತಾ ಹೇಳ್ದು. ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಗೊಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ದತ್ತು ತಕ್ಕೊಂಡು ಅಭಿವೃದ್ಧಿಪಡಿಸುವಂಗೆ ಹಾಕುತ್ತಾ ಅವು ಹೇಳ್ದು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ವತಿಯಿಂದ ಜನವರಿ 29 ಬೆಳಗ್ಗೆ 11 ವಿದ್ಯಾಲಯದ ಸಭಾಬಾಡಲಿ ವಾರ್ಷಿಕೋತ್ಸವ ಜಂಬಾರ ನಡೆದಿದೆ. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆಗಳಿಗೆ ಸಹಾಯ ಯೋಜನೆಯಡಿ 2022-23 ಸಾಲಿನಲ್ಲಿ ಕಾವೇರಿ ವಸ್ತಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಫೆಬ್ರವರಿ 9-15 ಗಾಂಧಿ ಮೈದಾನದಲ್ಲಿ ನಡೆದಿದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ GS ಗುರುಸ್ವಾಮಿಯವರು ತಿಳಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಇವರ ಕೂಡುಕೂಟಲಿ ಕಾರ್ಲ್ ಮಾರ್ಕ್ಸ್ನ ಆರ್ಥಿಕ ಚಿಂತನೆಗಳ ಬಗ್ಗೆ 31/2/2023 ಸೋಮವಾರ ಬೆಳಗ್ಗೆ 10:00 ಕಾಲೇಜಿನ ಸಭಾಬಾಡಿಲಿ ಡಾ ನಿರ್ಮಲಾ ಕೆಡಿ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಆಕಾಶವಾಣಿಯಿಂದ ಫೆಬ್ರವರಿ ತಿಂಗಳಿಂದ ಪ್ರತಿ ಆದಿತ್ಯವಾರ ಸಾಯಂಕಾಲ 4:00-4:30 ಜನಪದ ಸಿರಿ ಕಾರ್ಯಕ್ರಮ ಪ್ರಸಾರ ಆದೆ. ಕೊಡಗಿನ ಜನಪದ ಕಲಾವಿದರ ಕುರಿತು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಮತ್ತು ಕಲಾ ಪ್ರಕಾರಗಳನ್ನ ಹಂಚಿಕೊಂಬಕ್ಕೆ ಕೇಳಿಕೊಂಡಳು. ಹಾಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವಗಳ ಕಥನ ಸೇನಾ ಸ್ಮರಣೆ ಸಹ ಪ್ರತಿ ಬುಧವಾರ ಸಾಯಂಕಾಲ 5:00 ಪ್ರಸಾರ ಆಗುತ್ತಿದ್ದು ಸೇನೆಯಲ್ಲಿ ಇಂದು ಇದ್ದು ಬಂದ ಕೊಡಗಿನ ಜನ ಆಕಾಶವಾಣಿಯನ್ನು ಸಂಪರ್ಕಿಸುತ್ತ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯ್ ಅಂಗಡಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಚಟ್ಟಲ್ಲಿ ಬಟ್ಟಿನ ಒಕ್ಕಡ ಈಗಲ್ ಐಸರ ಆದರೆ ಇದೇ ಜನವರಿ 29 ಚಟ್ಟಲ್ಲಿ ಹೈಸ್ಕೂಲ್ ಪರಮಲು ಮುಕ್ತ ತೆಂಗೆಬಡಿ ಪೈಪೋಟಿ ನಡೆಪದುಂಡು. ಪಲಕ 9 ಇಂಚ ಸುರುವಪ್ಪ ಈ ಪೈಪೋಟಿಲಿ .22 rifle 50 meter ತೆಂಗೇಕು ಬುಡಿ, 12th ಬೋರ್ ತೋಕ್ಲು 30 meter ತೆಂಗೇಕು ಬುಡಿ, ಪಿಂಜ ಏರ್ ರೈಫಲ್ 15 meter ಮುಟ್ಟೆಕ್ಕೆ ಬುಡಿ ಬಿಪ್ಪ ಪೈಪೋಟಿ ಇಪ್ಪ. ಒಂದನೇ ಪಿಂಜ ದಂಡನೆಯ ನಾವು ಪಡೆದ ಇಂಕ್ ಕ್ಯಾಶ್ ಪ್ರೈಸ್ ಪಿಂಜ ಟ್ರೋಫಿ ಇಪ್ಪ. ಕೂಡಿ ಆಡುವವು ಅಂದಿದ ದಿನವೇ ಪೆದ ನೋಂದಣೆ ಮಾಡಿರುವುದೊಂದು ಅರಿಜಿಟ್ಟಿತ್ತು. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. January 14 ನಿಧನರಾದ ಬಲ್ಲಮ್ಮಾವಟಿ ಗ್ರಾಮ ಎಡಿಕೇರಿ ಜೋಯಪ್ಪ ಅವರ ಪತ್ನಿ ಜಾನಕಿ ಅವರ ಶುದ್ಧ ಹಾಗೂ ತಿಥಿ ಕರ್ಮಾಂತರ ನಾಳೆ ಭಾನುವಾರ ಪೂರ್ವಾಹ್ನ 11:00 ಬಲ್ಲಮ್ಮಾವಟಿ ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತಿ ಎಡಿಕೇರಿ ಜೋಯಪ್ಪ, ಮಕ್ಕಳು, ಅಳಿಯಂದಿರು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. January 19 ಮರಣಪಟ್ಟ ಹೆಬ್ಬೆಟಗೇರಿ ಗ್ರಾಮ ಚೆಟ್ಟೀರಾ ಪೌತಿ ಜೋಯಪ್ಪ ಅಂಡ ಪೊಣ್ಣು, ನಂಜಪ್ಪ ಅಂಡ ಅವ್ವು, ಚಿನ್ನಮ್ಮ ಅಂಡ ಮಾದ ಕಾರ್ಯ ನಾಳೆ ನಾರಾಚ ಪಲಕ 11:00 ಹೆಬ್ಬೆಟ್ಟಗೇರಿಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಅಂಜಿತು ಬರುನುಂದು ಅಂಡ ಮಕ್ಕ ಪಿಂಜ ಚೆಟ್ಟೀರ ಒಕ್ಕಕಾರ ಕಟ್ಟಂಡಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meter ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕನ್ನಡ ಸಾಹಿತ್ಯ ಪರಿಷತ್ರ ಆದ ನೆಲ್ಲು ಮಡಿಕೇರಿ ತಾಲೂಕರ ಬೆಟ್ಟಗೆರೆಯಲ್ಲಿ ಇಂದು ನಡೆದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೋಳಿ ಇಟ್ಟಿತ್ತು ತಕ್ಕ ಪರಂದ ಶಾಸಕ ಕೆಜಿ ಬೋಪಯ್ಯ ಅವು. ಕೊಡಗು ಜಿಲ್ಲೆಯಲ್ಲಿ ಮೂಲ ಸಂಸ್ಕೃತಿ ಉಳಿತುವ ನಿಟ್ಟಲು ಬುಡಕಟ್ಟು ಸಮುದಾಯ ಪಾಜೆರ ಬೊಳಚೇಕ ಅರ ಒತ್ತು ಕೊಡ್ಕೊಂಡು ಈ ನಿಟ್ಟಲು ಜಿಲ್ಲೆರ ಎರವ ಕುಡಿಯ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಸೋಲಿಗ ಇನ್ನತ ಬುಡಕಟ್ಟು ಸಮುದಾಯ ತಾಂಡದೆ ಆನ ಪಾಜನ ಬಂದಿತ್ತು. ಇದು ಕನ್ನಡತ್ರ ಉಪಭಾಷೆ ಆಯ್ತಿಂಜಿತ್ತು. ಇದನ್ನು ಉಳಿತಿತ್ತು ಬೊಳುತ್ತೊಂಡು ಅವು ಉಣ್ಣಚಿ ಇಕ್ಕತ್ರ ಆಧುನಿಕ ಕಾಲತ್ ನಗರ ಪ್ರದೇಶತ್ ಮಕ್ಕಕ್ಕೆ ಕನ್ನಡ ಪಾಜೆ ಬರತ ಪೋಚೆಂಗಿ ಪೆರ್ಮೆ ಪಡುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ನಲ್ಲ ಬೊಳಚೆ ಅಲ್ಲ ಅಂದು ಅವು ಅಭಿಪ್ರಾಯ ಪರಂದತ್ತು. ಅಲ್ಲಿಂಜ ಕನ್ನಡ ಸಾಹಿತ್ಯ ಪರಿಷತ್ರ ನಿಕಟಪೂರ್ವ ಅಧ್ಯಕ್ಷಗಳಾದ ಟಿ ಪಿ ರಮೇಶ್ ಅವು ತಕ್ಕ ಪರಂದಿತ್ತು. ಕೊಡಗು ಜಿಲ್ಲೆರ ಬುಡಕಟ್ಟು ಸಂಸ್ಕೃತಿನ ಉಳಿತಿ ಬಾಲ್ಯಕಾರ ಸಾಹಿತ್ಯತನ ಬೊಳುತಿಯಂಡು ಪಂಡೇತ್ರಂಗ ಉಳುತಿಯಂಡು ಬಂದಿತ್ತುಳು ಅವ್ವ ಪಾಜನ ಬೊಳುತಿಯಂಡು ವಿಶ್ವಮಾನವನಾಯಿತು ಬದುಕೊಂಡು ಅವು ಉಣ್ಣಚಿ. ಕಾರ್ಯಕ್ರಮತ್ ಪದ್ಮಶ್ರೀ ಪ್ರಶಸ್ತಿಕ ಆಯ್ಕೆಯನ್ನು ಐಮುಡಿಯಂಡ ರಾಣಿ ಮಾಚಯ್ಯ ಅಯ್ಯಂಗಕ್ಕ ಸನ್ಮಾನ ಮಾಡಚಿ. ಈ ನೇರತ್ ಸಾಹಿತಿ ಬಾಚರಣಿಯಂಡ ಕೆ ಅಪ್ಪಣ್ಣ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಾದ ನಾಪಂಡ ಯಾರ್ಲಿ ಮಾದಯ್ಯ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷಗಳಾದ ನವೀನ್ ಅಂಬೇಕಲ್ಲು ಹಾಜರಿಂಜತ್. ಸ್ವಾತಂತ್ರ್ಯ ಭಾರತತ್ರ ವೀರಪಡೆಯಾಳಿ ಫೀಲ್ಡ್ ಮಾರ್ಷಲ್ ಕೊಡಂದೆರ ಎಂ ಕಾರ್ಯಪ್ಪ ಐಂಡ ನೂಟ 24ನೇ ಪುಟ್ಟನ ನಮ್ಮೆನ ಜಿಲ್ಲಾಡಳಿತ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆರ ಆದನೆಯಲ್ಲಿ ಇಂದು ಕೈಚತ್ತು. ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತತ್ ಉಳ್ಳೋ ಐಂಡ ಪುತ್ತಳಿಕ್ ಶಾಸಕಂಗಳಾನ ಮಂಡೆಪಂಡ ಅಪ್ಪಚುರಂಜನ್ ಕೆಜಿ ಬೋಪಯ್ಯ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಕೂಡ್ನನಿಕೆ ಮುಖ್ಯಪಟ್ಟವು ಪೂ ಹುಟ್ಟಿತು ಗೌರವ ಕಾಟಚಿ. ಅಲ್ಲಿಂಜ ತಕ್ಕ ಪರಂದ ಶಾಸಕ ಮಂಡೆಪಂಡ ಅಪ್ಪಚುರಂಜನವು ಕಾರ್ಯಪ್ಪಜ್ಜ ತಂಗಡ ಬದುಕಲು ಶಿಸ್ತು ಪ್ರಾಮಾಣಿಕತೆ ಸಮಯ ಪ್ರಜ್ಞೆಗೆ ಆದ್ಯತೆ ಕೊಡುತ್ತಿಂಜತ್ ರಾಷ್ಟ್ರ ಪ್ರೇಮ ರಾಷ್ಟ್ರ ಬದುಕಿನ ಪೊಂದಿತುಳ್ಳು ಐಂಡ ಆದರ್ಶ ಬದುಕು ಪಿಂಜ ಚಿಂತನೆ ಪ್ರತಿಯೊಬ್ಬನೂ ಪಾಲನೆ ಮಾಡಿಕೊಂಡು ಅಣ್ಣಚಿ. ನಾಪೋಕ್ಲಿರ ಕನ್ನಡ ಪಬ್ಲಿಕ್ ಸ್ಕೂಲ್ ದಂಡು ಪಾಯಿಂಟ್ 76 ಕೋಟಿ ರೂಪಾಯಿ ಖರ್ಚಲು ನಿರ್ಮಾಣ ಮಾಡಿನ ಬೋರೆ ಬೋರೆ ಸ್ಕೂಲ್ ಕಟ್ಟಡದನ್ನ ಶಿಕ್ಷಣ ಪಿಂಜ ಜಿಲ್ಲಾ ಉಸ್ತುವಾರಿ ಸಚಿವಂಗಳಾದ ಬಿಸಿ ನಾಗೇಶವು ಉದ್ಘಾಟನೆ ಮಾಡಿಚಿ. ಅಲ್ಲಿಂಜ ತಕ್ಕ ಪರಂದ ಅವು ಬಡ ಪಿಂಜ ಮಧ್ಯಮ ವರ್ಗತರ ಸರ್ಕಾರಿ ಸ್ಕೂಲರ ಮಕ್ಕಕ್ಕೆ ಇಂಗ್ಲಿಷ್ ಭಾಷೆಯ ಶಿಕ್ಷಣ ಕೊಟ್ಟುಂಡು ಅನ್ನುವ ಉದ್ದೇಶದಿಂಜ ಗ್ರಾಮೀಣ ಪ್ರದೇಶದ ಕೆಪಿಎಸ್ ಸ್ಕೂಲಿನ ನಿರ್ಮಾಣ ಮಾಡಿತು. ಅಂದನೆ ಸ್ಕೂಲರ ಮನಾರ ಪಿಂಜ ಉಪವ್ಯವಸ್ಥೆನ ನೋಟಿತು ಪಬ್ಲಿಕ್ ಸ್ಕೂಲರ ಆಡಳಿತ ಮಂಡಳಿಗೆ ನಲ್ಲರ್ಮೆನ ಬೈಂದತ್. ಈ ನರತ್ ಕಾರ್ಯಕ್ರಮತ್ರ ಕೊರವು ಕಾರ್ಯಕ್ಕೆ ವಹಿಸಿ ಎಂದು ತಕ್ಕ ಪರಂದ ಶಾಸಕಗಳನ್ನ ಕೆಜಿ ಬೋಪಯ್ಯ ಅವು ನಲ್ಲ ಸಮಾಜ ನಿರ್ಮಾಣ ಹಾಕೊಂಡು ಅಣ್ಣಚಿಂಗಿ ಶಿಕ್ಷಣಕ್ಕೆ ಅರ ಒತ್ತು ಕೊಡ್ಕೊಂಡು ಅವು ಅಣ್ಣಚಿ. ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ತೋಟಗಾರಿಕೆ ಇಲಾಖೆರ ಆದನೆಯಲ್ಲಿ ನಗರತ್ರ ರಾಜಸೀಟಲು ಫೆಬ್ರವರಿ 3ಂಜ ಆರಂಗತನೆ ಫಲಪುಷ್ಪ ಪ್ರದರ್ಶನ ನಡಪ. ಇದತ್ತು ಸಾರ್ವಜನಿಕಂಗ ಪ್ರವಾಸಿಯ ಅರ ಕಣಕಲು ಕೂಡಿಯಾಡುವನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಕಟ್ಟಂಡಿತು. ಮಡಿಕೇರಿ ನಗರತ್ರ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಂಗಡ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಪರಂದ ಅವು ಫಲಪುಷ್ಪ ಪ್ರದರ್ಶನತ್ ಪಂಡು ರಾಜಂಗಡ ಕಾಲತ್ತರ ನಾಲ್ನಾಡು ಅರಮನೆರ ಕಲಾಕೃತಿ ಇಪ್ಪ ಪ್ರದರ್ಶನತ್ ಮತದಾನತರ ಮೀದ ಜಾಗೃತಿ ಅಡ್ತಬಪ್ಪ ನಿಟ್ಟಲು ಬ್ಯಾಲೆಟ್ ಯೂನಿಟ್ ವಿವಿಪ್ಯಾಟ್ ಕಂಟ್ರೋಲ್ ಯೂನಿಟ್ ಮಾದರಿರ ಪೂರ ಕಲಾಕೃತಿನ ನಿರ್ಮಾಣ ಮಾಡುವ. ಅಂದನೆ ಕೊಡಗರ ಕಾಫಿ ಬೊಳೆನ ಪ್ರತಿಬಿಂಬ ಚುಡೋಕು ಕಾಫಿ ಕಪ್ ಪಿಂಜ ಸಾಸರ್ ಮಾದರಿರ ಪೂರ ಕಲಾಕೃತಿಯು ಇಪ್ಪ. ಅಲ್ಲತೆ ಮಕ್ಕಕ್ಕೆ ಸೆಲ್ಫಿ ಝೋನ್ ಸ್ಪೈಡರ್ ಮ್ಯಾನ್ ಪಿಂಜ ಬೋರೆ ಬೋರೆ ತರಕಾರಿ ಪಣ್ಣಲು ಕೆತ್ತನೆ ಮಾಡಿನ ಗಣ್ಯಗಡ ಕಲಾಕೃತಿ ಬೋನ್ಸಾಯಿ ಗಿಡತ್ರ ಪ್ರದರ್ಶನ ಇಕೆಬಾನೆ ಪೂರ ಜೋಡಣೆ ಆಂಥೋರಿಯಂ ಪ್ರದರ್ಶನ ಏರ್ಪಾಡು ಮಾಡುವ ಅಂದು ಅವು ಉಣ್ಣಚಿ. ಕೊಡಗು ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆ